ಪಾಹಿ ಮೋದಕಾಶನೆ ವಿಭುವೆ ವಿಘ್ನನಾಶನೆ ಪಾಹಿ ಮೋದಕಾಶನೆ ಚಂದ್ರಚೂಡನಂದನ ಇಂದು ಗೈವೆ ವಂದನ ಚಂದ್ರಚೂಡನಂದನ ಇಂದು ಗೈವೆ ವಂದನ ಕಂಡೆ ನಿಂದು ನಿನ್ನ ಮೂರ್ತಿ ಮಂಗಳಮಯ ದಿವ್ಯ ಕಾಂತಿ ಕಂಡೆ ನಿಂದು ನಿನ್ನ ಮೂರ್ತಿ ಮಂಗಳಮಯ ದಿವ್ಯ ಕಾಂತಿ ದೇವಕುಂಜರಾನನ ಪಾಹಿ ಮಾಕೃಪಾಗನ ದೇವಕುಂಜರಾನನ ಪಾಹಿ ಮಾಕೃಪಾಗನ ಚಂದ್ರಚೂಡನಂದನ ಇಂದು ಗೈವೆ ವಂದನ ಚಂದ್ರಚೂಡನಂದನ ಇಂದು ಗೈವೆ ವಂದನ ಕರದಿ ಮೇರೆ ವಪಾಶಾಂಕುಶ ಸರ್ವಕುಲ ಸರ್ವಂಕುಶ ಕರದಿ ಮೇರೆ ವಪಾಶಾಂಕುಶ ಸರ್ವಕುಲ ಸರ್ವಂಕುಶ ದೇವ ಶ್ರೀ ಗಜಾನನ ಪಾಹಿ ಮಾಂ ಕೃಪಾಗನ ದೇವ ಶ್ರೀ ಗಜಾನನ ಪಾಹಿ ಮಾಂ ಕೃಪಾಗನ ಚಂದ್ರಚೂಡನಂದನ ಇಂದು ಗೈವೆ ವಂದನ ಚಂದ್ರಚೂಡನಂದನ ಇಂದು ಗೈವೆ ವಂದನ ಇಂದು ಗೈವೆ ವಂದನ ಇಂದು ಗೈವೆ ವಂದನ ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮದಿ ವಾಸ್ತುವ ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮದಿ ವಾಸ್ತುವ ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮದಿ ವಾಸ್ತುವ ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ವಿಘ್ನರಾಜನನ್ನು ಭಜಿಸಿ ಭಗ್ನಿಹಿರಿಯರಿಗೆ ರಘುತ ವಿಘ್ನರಾಜನನ್ನು ಭಜಿಸಿ ಭಗ್ನಿಹಿರಿಯರಿಗೆ ರಘುತ ನಿಮ್ಮ ದಂಪತಿಗಳು ಶೀಘ್ರದಿ ಪ್ರವೇಶಗೆ ಹಿಗ್ಗಿ ನಿಮ್ಮ ದಂಪತಿಗಳು ಶೀಘ್ರದಿ ಪ್ರವೇಶಗೆ ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ಪೂಜ ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ನವವಧು ಪ್ರವೇಶಕ್ಕೆಂದು ಭವನದಾನಿಜ ದೇವನ ನವವಧು ಪ್ರವೇಶಕ್ಕೆಂದು ಭವನದಾನಿಜ ದೇವನ ನವವಿರಸದ್ಭಕ್ತಿಯಿಂದ ಅವನಿಸುರರ ಜೊತೆಯೊಳು ನವವಿರದ ಸದ್ಭಕ್ತಿಯಿಂದ ಅವನಿಸುರರ ಜೊತೆಯೊಳು ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ಶೋಭಾಚಾರದಿಂದ ಮಾಡಿ ಪೂಜಾ ವಿಧಿಗಳ ಷೋಡಶೋಪಚಾರದಿಂದ ಮಾಡಿ ಪೂಜಾ ವಿಧಿಗಳ ಗಾಢದಿಂದ ಪರವ ಮುಗಿದು ಬೇಡಿ ಶುಭ ಸಂಪದಗಳ ಗಾಢದಿಂದ ಕರವ ಮುಗಿದು ಬೇಡಿ ಶುಭ ಸಂಪದಗಳ ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ಅಂಗನೆಯರು ಶೃಂಗರಾದಿ ಮಂಗಲವನು ಪಾಡರು ಅಂಗನೆಯರು ಶೃಂಗರಾದಿ ಮಂಗಲವನು ಪಾಡರು ಸಡಗರದೊಳು ವಾದ್ಯ ಸರವು ರಂಗಿನಿಂದ ಮೊಳಗಲು ಸಡಗರದೊಳು ವಾದ್ಯ ಸ್ವರವು ರಂಗಿನಿಂದ ಮೊಳಗಲು ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ವಿಪ್ರಲಿಂಗೆ ದಕ್ಷಿಣೆಗಳ ಅರ್ಪಿಸುತ್ತ ಮುದದೊಳು ವಿಪ್ರಲಿಂಗೆ ದಕ್ಷಿಣೆಗಳ ಅರ್ಪಿಸುತ್ತ ಮುದದೊಳು ಒಪ್ಪುವ ನಿಜ ರವಸೇರ ಅಪ್ಪಣೆಯ ಪಡೆದರು ಒಪ್ಪುವ ನಿಜ ಗ್ರಹವಸೇರ ಅಪ್ಪಣೆಯ ಪಡೆದರು ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ರಾಜಿಸುವ ರಾಜಗ್ರಹದಿ ರಾಜವಿಭವದಿಂದಲಿ ಪೂಜಿಸಿದರು ದಂಪತಿಗಳು ಪೂರ್ಣ ಪ್ರೇಮ ದಿವಾಸುವ ಪೂರ್ಣ ಪ್ರೇಮ ದಿವಾಸುವ ಪೂರ್ಣ ಪ್ರೇಮ ದಿವಾಸುವ ಬೆಳಗೋಣ ಬಾರೆ ಬೇಗ ರಾಧಾ ಶ್ರೀ ಕೃಷ್ಣ ಗೀಗ ರಾಧಾ ಶ್ರೀ ಕೃಷ್ಣ ಗೀಗ ಬೆಳಗೋಣ ಬಾರೆ ಬೇಗ ಬಾರೆ ಬೇಗ ರಾಧಾ ಶ್ರೀ ಕೃಷ್ಣ ಗೀಗ ರಾಧಾ ಶ್ರೀ ಕೃಷ್ಣ ಗೀಗ ಬೆಳಗೋಣ ಬಾರೆ ಬೇಗ ಬೆಳಗೋಣ ಬಾರೆ ಬೇಗ ರಾಧಾ ಶ್ರೀ ಕೃಷ್ಣ ಗೀಗ ರಾಧಾ ಶ್ರೀ ಕೃಷ್ಣ ಗೀಗ ಬೆಳಗೋಣ ಬೇಗ ಗೋಕುಲದಲ್ಲಿ ಹುಟ್ಟಿ ಗೋವುಗಳನ್ನೇ ಕಾಯ್ದ ಗೋಕುಲದಲ್ಲಿ ಹುಟ್ಟಿ ಗೋವುಗಳನ್ನೇ ಕಾಯ್ದ ಗೋಪಾಲ ಕೃಷ್ಣಗೀಗ ಬೆಳಗೋಣ ಬಾರಿ ಬೇಗ ಗೋಪಾಲ ಕೃಷ್ಣಗೀಗ ಬೆಳಗೋಣ ಬಾರಿ ಬೇಗ ಬೆಳಗೋಣ ಬಾರಿ ಬೇಗ ರಾಧಾ ಶ್ರೀ ಕೃಷ್ಣಗೀಗ ರಾಧಾ ಶ್ರೀ ಕೃಷ್ಣಗೀಗ ಬೆಳಗೋಣ ಬಾರಿ ಬೇಗ ಮಧುರೆಯೊಳಗೆ ಹೋಗಿ ಮಾವ ಕಂಸನ ಕೊಂದ ಮಧುರೆಯೊಳಗೆ ಹೋಗಿ ಮಾವ ಕಂಸನ ಕೊಂದ ಮಾನವ ಕಾಯ್ದ ಹರಿಗೆ ಬೆಳಗೋಣ ಬಾರಿ ಬೇಗ ಮಾನವ ಕಾಯ್ದ ಹರಿಗೆ ಬೆಳಗೋಣ ಬಾರಿ ಬೇಗ ಬೆಳಗೋಣ ಬಾರಿ ಬೇಗ ರಾಧಾ ಶ್ರೀ ಕೃಷ್ಣಗೀಗ ರಾಧಾ ಶ್ರೀ ಕೃಷ್ಣಗೀಗ ಬೆಳಗೋಣ ಬಾರಿ ಬೇಗ ಬೆಳಗೋಣ ಬಾರಿ ಬೇಗ ರಾಧಾ ಶ್ರೀ ಕೃಷ್ಣಗೀಗ ರಾಧಾ ಶ್ರೀ ಕೃಷ್ಣಗೀಗ ರಾಧಾ ಶ್ರೀ ಕೃಷ್ಣಗೀಗ ಪ್ರಭು ರಾಮಚಂದ್ರ ತವರಾಧನ ಸದಾ ಗೈವೇ ಸೀತಾ ಮನಮೋಹನ ಪ್ರಭು ರಾಮಚಂದ್ರ ತವರಾಧನ ಪ್ರಭು ರಾಮಚಂದ್ರ ತವರಾಧನ ಸದಾ ಗೈವೇ ಸೀತಾ ಮನಮೋಹನ ಪ್ರಭು ರಾಮಚಂದ್ರ ತವರಾಧನ ಕ್ಷೀರಾಭಿವಾಸ ಜಗತ್ ಪಾವನ ಮಧುಕೇಶಿಯೇ ಭಕ್ತ ಸಂಜೀವನ ಕ್ಷೀರಾಭಿವಾಸ ಜಗತ್ ಪಾವನ ಮಧುದೇಶಿಯೇ ಭಕ್ತ ಸಂಜೀವನ ಮಹಾಭಾಗ್ಯವೇ ನಿನ್ನ ಪಾದಾರ್ಚನ ಪ್ರಭು ರಾಮಚಂದ್ರ ತವರಾಧನ ಪ್ರಭು ರಾಮಚಂದ್ರ ತವರಾಧನ ಸದಾ ಗೈವೇ ಸೀತಾ ಮನಮೋಹನ ಪ್ರಭು ರಾಮಚಂದ್ರ ತವರಾಧನ ನೀ ಬಂದೆಯಾವತ್ ಸರೋಳ್ ಭಾವಿಸೆ ಜಗತ್ರೇಯ ಬಾಧೆಯ ನೀಗಿಸೋ ನೀ ಬಂದೆಯಾವತ್ ಸರೋಳ್ ಭಾವಿಸೆ ಜಗತ್ರೇಯ ಬಾಧೆಯ ನೀಗಿಸೋ ಘನಶ್ಯಾಮನೆ ಗೈವೆ ನೀರಾಜನ ಪ್ರಭು ರಾಮಚಂದ್ರ ತವರಾಧನ ಪ್ರಭು ರಾಮಚಂದ್ರ ತವರಾಧನ ಸದಾ ಗೈವೆ ಸೀತಾ ಮನಮೋಹನ ಪ್ರಭು ರಾಮಚಂದ್ರ ತವರಾಧನ ಸುಮಿತ್ರ ಶತ್ರುಘ್ನ ಭರತಾಗ್ರಜ ದೂತಾಂಜನೇಯ ಮಹಂಗಧ್ವಜ ಸೌಮಿತ್ರ ಶತ್ರುಘ್ನ ಭರತಾಗ್ರಜ ದೂತಾಂಜನೇಯ ಮಹಂಗಧ್ವಜ ಪರಿಗ್ರಾಹಿ ಪಂಚವಟಿ ಚರಣ ಪರಿಗ್ರಾಹಿ ಪಂಚವಟಿ ಚರಣ ಪ್ರಭು ರಾಮಚಂದ್ರ ತವ ರಾಧನ ಪ್ರಭು ರಾಮಚಂದ್ರ ತವ ರಾಧನ ಸದಾ ಗೈವೆ ಸೀತಾ ಮನಮೋಹನ ಪ್ರಭು ರಾಮಚಂದ್ರ ತವ ರಾಧನ ಬಾಣಾಗ್ರಿಗಿತ್ತೆ ನಿಪೂರ್ಣಾಹುತಿ ಯಕ್ರಂತ ಮೌಲಸ್ಯ ಬಲಸನ್ನುತಿ ಬಾಣಾಗ್ರಿಗಿತ್ತೆ ನಿಪೂರ್ಣಾಹುತಿ ಯಕ್ರಂತ ಮೌಲಸ್ಯ ಬಲಸನ್ನುತಿ ಘನಧಾರ ಪಿತೃವಾಕ್ಯ ಪರಿಪಾಲನೆ ಪ್ರಭು ರಾಮಚಂದ್ರ ತವರಾಧನ ಪ್ರಭು ರಾಮಚಂದ್ರ ತವರಾಧನ ಸದಾ ಗೈವೆ ಸೀತಾ ಮನಮೋಹನ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ತವ ರಾಧನ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಹತ್ತು ಹದಿನಾಲ್ಕು ವರುಷಗಳಿಂದೆ ಹೆತ್ತ ತಾಯಿ ತಂದೆ ಪ್ರೀತಿಯಿಂದೆ ಹತ್ತು ಹದಿನಾಲ್ಕು ವರುಷಗಳಿಂದೆ ಹೆತ್ತ ತಾಯಿ ತಂದೆ ಪ್ರೀತಿಯಿಂದೆ ಮುತ್ತಿನಂತೆ ಜೋಪಾನವಾಗಿ ಬಾಳಿದೆ ಮುತ್ತಿನಂತೆ ಜೋಪಾನವಾಗಿ ಬಾಳಿದೆ ಅದು ಎತ್ತ ಹೋದರೂ ಕನಸಾಗಿದೆ ಅದು ಎತ್ತ ಹೋದರೂ ಕನಸಾಗಿದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಬಾಗಿಲ ಮುಂದೆ ರಂಗೋಲಿ ಬಾಗಿಡುತ್ತಿದ್ದೆ ನಾನಾತರದಲ್ಲಿ ಬಾಗಿಲ ಮುಂದೆ ರಂಗೋಲಿ ಬಾಗಿಡುತ್ತಿದ್ದೆ ನಾನಾತರದಲ್ಲಿ ಅದು ಹೇಗೆ ಮರೆಯಲಿ ಮನಸಲ್ಲಿ ಅದು ಹೇಗೆ ಮರೆಯಲಿ ಮನಸಲ್ಲಿ ಅದು ಮರೆಯಾದಲಿ ಬಾಳಿನಲ್ಲಿ ಅದು ಮರೆಯಾದಲಿ ಬಾಳಿನಲ್ಲಿ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಮುದ್ದಾಡಿಗ ತಂಗಿ ಮರೆತ ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಮುದ್ದಾಡಿದ ತಂಗಿ ಮರೆತ ಅಣ್ಣ ಕನ್ನೆತ್ತಿ ಸಹ ನೋಡಬಾರದೆ ಅಣ್ಣ ಕನ್ನೆತ್ತಿ ಸಹ ನೋಡಬಾರದೆ ತಂಗಿ ಬಾರಮ್ಮ ಇತ್ತಯನಬಾರದೆ ತಂಗಿ ಬಾರಮ್ಮ ಇತ್ತಯನಬಾರದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾ ಕಣ್ಣೀರಿಗಾಗಿ ಕಣ್ಣೀರ ತಂದೆ, ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ಅಣ್ಣನ ಹೆಂಡತಿ ನೋಡಿ ಕಣ್ಣ ಸಂದೆ ಮಾಡಿದಳೆನ್ನ ನೋಡಿ, ಅಣ್ಣನ ಹೆಂಡತಿ ನೋಡಿ ಕಣ್ಣ ಸಂದೆ ಮಾಡಿದಳೆನ್ನ ನೋಡಿ, ಅಣ್ಣ ಮಾತನಾಡಿಸಗಳ ಸೇರಿದ, ಅಣ್ಣ ಮಾತನಾಡಿಸಗಳ ಸೇರಿದ, ತನ್ನ ಸಿರಿಯಲ್ಲಿ ತಾನೊಡಗೂಡಿದ, ತನ್ನ ಸಿರಿಯಲ್ಲಿ ತಾನೊಡಗೂಡಿದ, ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ಶಿವನೇನ ಕೈ ಮುಗಿದು ಬೇಡುವೆ, ಸಿರಿ ಸಂಪತ್ತು ಕೊಡು ನಮ್ಮಣ್ಣಗೆ, ಶಿವನೇನ ಕೈ ಮುಗಿದು ಬೇಡುವೆ, ಸಿರಿ ಸಂಪತ್ತು ಕೊಡು ನಮ್ಮಣ್ಣಗೆ, ತಾಯಿ ಜಗದಾಂಬೆ ಕೈ ಮುಗಿದು ಬೇಡುವೆ, ತಾಯಿ ಜಗದಾಂಬೆ ಕೈ ಮುಗಿದು ಬೇಡುವೆ, ಕಾಯಿ ಕರ್ಪೂರದ ಆರತಿ ಬೆಳಗುವೆ, ಕಾಯಿ ಕರ್ಪೂರದ ಆರತಿ ಬೆಳಗುವೆ, ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಸಂಪ್ರದಾಯದ ಹಾಡುಗಳಲ್ಲಿ ಕೊನೆಯದಾಗಿ ಕೇಳಿ ಬಾ ದಯವ ತೋರು ಪ್ರಭು ಶಂಕರ, ಪಾಹಿ ಶಂಕರ, ಭವಾನಿ ಶಂಕರ, ಉಮಾಶಂಕರ. ದಯವ ತೋರೋ ಪ್ರಭು ಶಂಕರ, ದಯವ ತೋರೋ ಪ್ರಭು, ನಿನ್ನ ಅರಸುತಲೀವಳಿ ಬಂದೇ ದಯಾಳು, ದಯವ ತೋರೋ ಪ್ರಭು ಶಂಕರ, ದಯವ ತೋರೋ ಪ್ರಭು, ಪಾಹಿ ಶಂಕರ, ಭವಾನಿ ಶಂಕರ, ಉಮಾ ಶಂಕರ, ಬಾದಯವ ತೋರೋ ಪ್ರಭು ಶಂಕರ, ಬಾದಯವ ತೋರೋ ಪ್ರಭು, ದೂರ ಹೋಗದೆ ಎನ್ನ ಹೃದಯ ಮಂದಿರ ಬಿಟ್ಟು ನಿರುತವು ಕಾಯೋ ಶಂಕರ, ಶಂಕರ ಶಂಕರ, ದೂರ ಹೋಗದೆ ಎನ್ನ ಹೃದಯ ಮಂದಿರ ಬಿಟ್ಟು ನಿರುತವು ಕಾಯೋ ಶಂಕರ, ಅರಿಯದ ಕರುನಾನು ಪ್ರಭು ಕೇಶವ ನೀನು, ಅರಿಯದ ಕರುನಾನು ಪ್ರಭು ಕೇಶವ ನೀನು, ಕರುಣದಿ ಕಾಯೋ ಸದಾ ಶಂಕರ, ಬಾದಯವ ತೋರೋ ಪ್ರಭು ಶಂಕರ, ಬಾದಯವ ತೋರೋ ಪ್ರಭು, ನಿನ್ನ ಅರಸುತಲೀ ಬಳಿ ಬಂದೆ ದಯಾಳು, ಬಾದಯವ ತೋರೋ ಪ್ರಭು, ಪಾಹಿ ಶಂಕರ, ಭವಾನಿ ಶಂಕರ, ಉಮಾ ಶಂಕರ, ಅರಿಯದಲೇ ಬರಿ ಭ್ರಮೆಯಲಿ ದಿನವನು ಮರುಳನಂದೆನ ಕಳೆದೆ ಶಂಭೋ ಶಂಕರ, ಅರಿಯದಲೇ ಬರಿ ಭ್ರಮೆಯಲಿ ದಿನವನು ಮರುಳದಂತೆ ನಾ ಕಳೆದೆ. ಮೊರೆ ಬಂದಿಹೆ ನಿನ್ನ ಚರಣ ಸನ್ನಿಧಿಯಲ್ಲಿ, ಮೊರೆ ಬಂದಿಹೆ ನಿನ್ನ ಚರಣ ಸನ್ನಿಧಿಯಲ್ಲಿ. ಗಿರಿಜಾವಲ್ಲಭನೆ ಶಂಕರ ಬಾದಯವ ತೋರೋ ಪ್ರಭು, ಶಂಕರ ಬಾದಯವ ತೋರೋ ಪ್ರಭು. ನಿನ್ನ ಅರಸುತಲಿ ಬಳಿ ಬಂದೆ ದಯಾಳು, ಬಾದಯವ ತೋರೋ ಪ್ರಭು. ಪಾಹಿ ಶಂಕರ ಭವಾನಿ ಶಂಕರ ಉಮಾ ಶಂಕರ, ನೇಮವ ನಡೆಸಿಲ್ಲ ನಿಷ್ಠೆಯು ಎನಗಿಲ್ಲ, ಆಚಾರವು ಮೊದಲಿಲ್ಲ. ಶಂಕರ ಶಂಕರ ನೇಮವ ನಡೆಸಿಲ್ಲ ನಿಷ್ಠೆಯು ಎನಗಿಲ್ಲ, ಆಚಾರವು ಮೊದಲಿಲ್ಲ. ಪಾಮರಣ ನಿನ್ನ ಪಾವನ ಗೊಳಿಸಯ್ಯ, ಪಾಮರಣ ನಿನ್ನ ಪಾವನ ಗೊಳಿಸಯ್ಯ. ಬಾಮಹಾ ಪ್ರಭುವೇ ಶಂಕರ ಬಾದಯವ ತೋರೋ ಪ್ರಭು, ಶಂಕರ ಬಾದಯವ ತೋರೋ ಪ್ರಭು. ನಿನ್ನ ಅರಸುತಲಿ ಬಳಿ ಬಂದೆ ದಯಾಳು, ಬಾದಯವ ತೋರೋ ಪ್ರಭು. ಪಾಹಿ ಶಂಕರ ಭವಾನಿ ಶಂಕರ ಉಮಾ ಶಂಕರ, ತೋರೋ ಪ್ರಭು ಶಂಕರ ಬಾದಯವ ತೋರೋ ಪ್ರಭು, ಶಂಕರ ಬಾದಯವ ತೋರೋ ಪ್ರಭು. ಕೇಳುಗರೆ, ಇದುವರೆಗೂ ಜೋಡ ತಾಲೂಕು ಗುಂದದ ಅರ್ಚನಾ ಅಜಿತ್ ಹೆಗಡೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಈಗ ಜನಪದ ಸಂಗೀತ ರಾಧಾಬಾಯಿ ಎಂ ಮಾಂದರ್ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. ಗೊಂಬೆ ಚಂದ್ರ ಜ್ಯೋತಿಯ ರಂಬೆ, ನಾ ನಿನ್ನ ನಂಬಿನು ಬಾ ಜಗುದಂಬೆ. ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ, ನಾ ನಿನ್ನ ನಂಬಿನು ಬಾ ಜಗುದಂಬೆ. ಕೊಂಡಾಡದಳವಲ್ಲ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ, ನಾ ನಿನ್ನ ನಂಬಿನು ಬಾ ಜಗುದಂಬೆ. ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ, ನಾ ನಿನ್ನ ನಂಬಿನು ಬಾ ಜಗುದಂಬೆ. ಯಾಗ ಜಳ ಕಾವ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ, ನಾ ನಿನ್ನ ನಂಬಿನು ಬಾ ಜಗುದಂಬೆ. ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ, ನಾ ನಿನ್ನ ನಂಬಿನು ಬಾ ಜಗುದಂಬೆ. ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ, ನಾ ನಿನ್ನ ನಂಬಿನು ಬಾ ಜಗುದಂಬೆ. ಚಂದುಳಾದ ಗೊಂಬೆ ಕೊಕಟ್ನೂರ ಕರಿ ಎಲ್ಲ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿ ಆಗ ಜಳ ಕಾವ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಹಂಪಿಯ ಹೊಳಿಯಾಗ ಜಳಕ ಮಾಡುವ ಹಂತ ಹಾಕಿ ಕೊಕಟ್ ನೂರ ಕರಿ ಎಲ್ಲ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ನಾನನ್ನ ಗುರವಿನ ಜ್ಞಾನಿಟ್ಟ ನೆನದೀನ ಮನಕ ಚಿತ್ತರ ಬರದೀನ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಮನ ಕೇಳ ಚಿತ್ತರ ಬರದ ಬೇಡಿ ಕೊಂಡೆ ರೈಗೊಂಡಂದ ಯಾಯಿರಲೆನ್ನೆ ಚಂದುಳಾದ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಚಂದುಳಾದ ಗೊಂಬೆ ಚಂದ್ರ ಜ್ಯೋತಿಯ ರಂಬೆ ನಾ ನಿನ್ನ ನಂಬಿನು ಬಾಜಗುದಂಬೆ ಸತ್ಯದಾನಂದಿನಿ ಹೌದ ನೀನೆ ಜಗದಂಬ ಸತ್ಯದಾನಂದಿನಿ ಹೌದ ಸತ್ಯದಾನಂದ ತಾಯಿ ಸ್ಮರಣೆ ಮಾಡುವೆ ನಾನ ಕರುಣಿಟ್ಟ ಕೇಳುವಂತ ಶಕ್ತಿ ಅವತಾರದ ಮಾಯಿ ಸತ್ಯದಾನಂದಿನಿ ಹೌದ ನೀನೆ ಜಗದಂಬ ಸತ್ಯದಾನಂದಿನಿ ಹೌದ ನಂಬಿದವ್ರಿಗೆ ಅವಿಯ ವಾರನ ಕೊಟ್ಟಿ ಅಂತ ನಂಬಿದವ್ರಿಗೆ ಅವಿಯ ವಾರನ ಕೊಟ್ಟಿ ದುರುಳ ದುಸಮನರನೆಲ್ಲ ಎರುಳೆ ಬಾದ ಕಮೆಟ್ಟಿ ಸತ್ಯದಾನಂದಿನಿ ಹೌದ ನೀನೆ ಜಗದಂಬ ಸತ್ಯದಾನಂದಿನಿ ಹೌದ ಶಕ ಒಪ್ಪೋಳ ನಿತಾಯವ್ವ ಪಾನಿದೇಶಕ ಒಪ್ಪೋಳ ನಿತಾಯವ್ವ ಹೊಗರ್ಗೊಳ್ಳದಿಂದ ಬಂದು ಕೊಕಟ್ನೂರದಲ್ಲಿ ನೆಲೆಸಿ ಸತ್ಯದಾನಂದಿನಿ ಹೌದ ನೀನೆ ಜಗದಂಬ ಸತ್ಯದಾನಂದಿನಿ ಹೌದ ನೀನೆ ಜಗದಂಬ ಸತ್ಯದಾನಂದಿನಿ ಹೌದ ತಳವ ಗಟ್ಟೋಶಿ ನೆನದೆ ಬರಿಯೋಳು ಉಗರಗೊಳ್ಳ ತಳವ ಗಟ್ಟೋಶಿ ನೆನದೆ ಬರಿಯೋಳು ಕಟನೋರ ತಳವ ಘಟೋ ಶಿನನದೆ ದರಿಯೋಳೋ ಕೊಗಟನೋರ ತಳವ